ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನವಾಣಿಯಲ್ಲಿ ಕೃಷಿ ಹಾಗೂ ತೋಟಗಾರಿಕೆ ಅನುಭವಗಳ ಕುರಿತು ಭಟ್ಟರಕೇರಿ ಯಲ್ಲಾಪುರದ ರಾಘವೇಂದ್ರ ವೆಂಕಟರಮಣ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ರೈತ ಬಾಂಧವರೇ, ಈಗ ರಾಘವೇಂದ್ರ ವೆಂಕಟರಮಣ ಹೆಗಡೆ ಅವರಿದ್ದಾರೆ. ಇವರು ಯಲ್ಲಾಪುರ ತಾಲೂಕಿನ ಭಟ್ರಕೇರಿ ಗ್ರಾಮದವರು. ಅವರು ತಮ್ಮ ಕೃಷಿ ತೋಟಗಾರಿಕೆಯಲ್ಲಿ ಅನುಭವವನ್ನು ಹಂಚಿಕೊಳ್ತಾರೆ. ನಮಸ್ಕಾರ ರಾಘವೇಂದ್ರ ಹೆಗಡೆ ಅವರೇ. ನಮಸ್ಕಾರ. ನಿಮಗೆ ಶ್ರೇಷ್ಠ ಕೃಷಿಕ ಅಂತೇಳಿ ಪ್ರಶಸ್ತಿ ಬಂದಿದೆ, ಯಾತಕ್ಕಾಗಿ ಕೊಟ್ಟಿದ್ದು? ಸಣ್ಣ ಭೂಮಿಯೊಳಗೆ ಹೆಚ್ಚಿಗೆ ಕಾಳುಮೆಣಸನ್ನ ಮಾಡಿದ್ದು ಅಂದ್ರೆ ನಾನು 10 ಕ್ವಿಂಟಲ್ ವರೆಗೂ, 34 ಗುಂಟೆ ತೋಟದಲ್ಲಿ 10 ಕ್ವಿಂಟಲ್ ವರೆಗೂ ಕಾಳುಮೆಣಸನ್ನು ಮಾಡಿದ್ದೇನೆ. ಅದಕ್ಕೆ ನನಗೆ ಪ್ರಶಸ್ತಿ ಬಂದಿದೆ. ಕೃಷಿ ಇಲಾಖೆಯವರು ಕೊಟ್ಟಿದ್ದ? ಕೃಷಿ ಇಲಾಖೆ ಆತ್ಮ ಯೋಜನೆ ಬಂದಿದ್ದು. ಹಾಗಾದ್ರೆ ಎಷ್ಟು ವರ್ಷದಿಂದ ಬೀಳ್ತಾ ಇದ್ರಿ? ಹೈಸ್ಕೂಲ್ ಮುಗಿದ ನಂತರ ನಮ್ಮ ಮನೆಯಲ್ಲೇ ಉಳಿದಿದ್ದು, ಕೃಷಿಯನ್ನೇ ಮಾಡ್ತಾ ಇದ್ದಿದ್ದು. ಈ ಕಾಳುಮೆಣಸು ಅವಾಗಿಂದ ಬೆಳೀತಾ ಇದ್ದಿದ್ದ? ಮುಂಚೆಲ್ಲ ಇತ್ತು, ಮುಂಚೆ ವೆನಿಲ್ಲಾ ಎಲ್ಲ ಹಾಕೊಂಡಿದ್ವಿ, ಅದು ರೇಟ್ ಎಲ್ಲ ಹೋಯ್ತು, ಬಳ್ಳಿನೂ ಎಲ್ಲ ರೋಗ ಬಂದು ಹೋಯ್ತು. ಆನಂತರ ಕಾಳುಮೆಣಸಿಗೆ ನಾನು ಒಂದಿದನ್ ಕೊಟ್ಟೆ. ಅಂದಾಜು ಎಷ್ಟು ವರ್ಷ ಆಯ್ತು ಈಗ? ಹಂಗಾದ್ರೆ ಈಗ ಕಾಳುಮೆಣಸು ಹಾಕಿ ಕರೆಕ್ಟ್ 7 ವರ್ಷ ಆಯ್ತು. 7 ವರ್ಷದಲ್ಲಿ ಕಳೆದ ವರ್ಷದ ಬೆಳೆ 10 ಕ್ವಿಂಟಲ್ ಆಗಿದೆ ನಂದು. 34 ಗುಂಟೆ? 34 ಕ್ವಿಂಟಲ್. ಅದರಲ್ಲಿ ಒಂದು 2 ಕ್ವಿಂಟಲ್ ಬೋಳ್ಕಾಳು, ಆನಂತರ ಒಂದು 8 ಕ್ವಿಂಟಲ್ ಕರಿಕಾಳನ್ನು ನಾನು ಮಾಡಿದ್ದೇನೆ. ಬೋಳ್ಕಾಳು ಅಂದ್ರೆ ಬಿಳಿ ಕಾಳು, ವೈಟ್ ಕಾಳು, ವೈಟ್ ಪೇಪರ್ ಅಂದ್ರೆ ಅದನ್ನ ಸಂಸ್ಕರಣೆ ಮಾಡಿದ ಮೇಲೆ ಬೆಳೆ ಆಗುತ್ತೆ. ಅಂದ್ರೆ ಹಣ್ಣಾಗಿರೋ ಕಾಳನ್ನ ಅದನ್ನ ನೀರಲ್ಲಿ ಕೊಳಿಸ್ಬಿಟ್ಟು ಅದನ್ನ ತೊಳೆದು ಒಣಸಿದವಾಗ ವೈಟ್ ಕಾಳು ಆಗುತ್ತೆ. ಯಾಕೆ ಮಾಡಿದ್ದಂಗ? ಬಿಳಿ ಕಾಳು ಮಾಡೋ ಉದ್ದೇಶ ಏನು? ಬಿಳಿ ಕಾಳು ಮಾಡೋ ಉದ್ದೇಶ ಸ್ವಲ್ಪ ರೇಟ್ನಲ್ಲ ನೀರು ನಮ್ಗೆ ಹೆಚ್ಚಿಗೆ ಸಿಗತ್ತ. ಅದು ಮತ್ತೆ ಹಣ್ಣಾಗಿರೋ ಕಾಳು ಅದು ಬ್ಲಾಕ್ ಪೇಪರ್ ಮಾಡಿದವಾಗ ಕಲರ್ ನಲ್ಲೂ ಡಿಫ್ರೆನ್ಸ್ ಕಾಣುತ್ತೆ, ಅವಾಗ ರೇಟ್ ಕಡಿಮೆ ಆಗುತ್ತೆ. ಈ ಬ್ಲಾಕ್ ಪೇಪರ್ಗೆ ಅದು ಕಾಯಿ ಕಾಳನ್ನ ಒಣಸಿ ಇದು ಮಾಡಿದ್ರೆ ಕಲರ್ ಕಪ್ಪು ಬರ್ತದೆ. ಈ ಹಣ್ಣಾಗಿರೋ ಕಾಳು ಕೆಂಪು ಶೇಡ್ ಬಂದ್ಬಿಡ್ತದೆ, ಅವಾಗ ರೇಟ್ ಅನ್ನು ಕಡಿಮೆ ಮಾಡ್ತಾರೆ. ಅದನ್ನ ಹೆಕ್ ಬಿಟ್ಟು ನಾವು ಬೋಳ್ಕಾಳು ಮಾಡ್ಬಿಟ್ರೆ ಅವಾಗ ಅದಕ್ಕೂ ಮತ್ತೆ ಜಾಸ್ತಿ ರೇಟ್ ಸಿಗುತ್ತೆ. ಅಂದಾಜು ಎಷ್ಟು ವ್ಯತ್ಯಾಸ? ಅಂದಾಜು ತೂಕದಲ್ಲಿ ಸ್ವಲ್ಪ ಇದಾಗಬಹುದು, ಶಾರ್ಟೇಜ್ ಬರ್ಬೋದು. ಆದ್ರೆ ಈ ಒಂದು ಇದ್ರೊಳಗೆ ಬರೋದಕ್ಕೆ ಒಂದು ಬೋಳ್ಕಾಳಿಗೆ ಒಂದು ಇದಕ್ಕಿಂತ ಒಂದು 20,000 ರೂಪಾಯಿ ಪ್ಲಸ್ ಇರ್ತದೆ ಅದಕ್ಕೆ 1 ಕ್ವಿಂಟಲ್. ಹಾಗಾಗಿ ಬೋಳ್ಕಾಳು ಮಾಡೋದು ಒಳ್ಳೇದು. ಅಡ್ಡಿಲ್ಲ ಅಂದ್ರೆ ಅನಿವಾರ್ಯ ಅಂದ್ರೆ ಕೆಲಸ ಸ್ವಲ್ಪ ಜಾಸ್ತಿ ಆಗ್ತದೆ, ಕೆಲಸ ಈ ಇದರಿಂದ ಕೆಲಸ ಸ್ವಲ್ಪ ಜಾಸ್ತಿ. ಅಲ್ಲ ಶ್ರಮ ಅಂದ್ರೆ ಅದಕ್ಕೆ ಬೆವರೇಜ್ ಮಾಡೋದಲ್ಲ, ಸಣ್ಣ ಹಿಡಿದು ಕೆಲಸ ಮಾಡಬೇಕು, ಹೆಕ್ಕಬೇಕಾಗ್ತದೆ. ದಿವಸ ಕೊಯ್ಕ ಬಂದಿದ್ರಲ್ಲ ಹಣ್ಣು ಕಾಳನ್ನು ಉದುರಿಸಿ ತೆಗೆದು ಎಲ್ಲ ಮಾಡಿ ಸ್ವಲ್ಪ ಕೆಲಸ ಆಗ್ತದೆ. ಅಂದ್ರೆ ವಿದೇಶಕ್ಕೆ ರಫ್ತು ಮಾಡ್ಲಿಕ್ಕೆ ಬಿಳಿ ಕಾಳನ್ನ ಉಪಯೋಗಿಸ್ತಾರೆ? ಅದು ಹೆಚ್ಚಾಗಿ ಇಲ್ಲಿ ಮೆಡಿಸಿನ್ ಮತ್ತೆ ಆನಂತರ ಹಪ್ಪಳ ಮಾಡ್ತಾರಲ್ಲ, ಈ ಹಪ್ಪಳ ಉದ್ದಿನ ಹಪ್ಪಳ ಇದಕ್ಕೆಲ್ಲ ಹಾಕ್ಲಿಕ್ಕೆ ಬ್ಲಾಕ್ ಪೇಪರ್ ಅನ್ನ ಹಾಕಿಬಿಟ್ರೆ ಕಪ್ಪು ಕಪ್ಪು ಕಪ್ಪು ಕಪ್ಪು ಕಾಣ್ತದೆ, ಅದೇ ವೈಟ್ ಪೇಪರ್ ಅನ್ನ ಹಾಕಿದವಾಗ ಇದು ಕಾಣೋದಿಲ್ಲ, ಅವ್ರು ಹೆಚ್ಚಿಗೆ ಒಯ್ತಾರೆ. ಹಂಗಾಗಿ ದೇಶೀಯವಾಗಿ ಬೇಡಿಕೆ ಇದೆ ಅದಕ್ಕೆ. ಹೌದೌದು. ಈಗ ನಿಮಗೆ ಈ ಮೆಣಸು ಕಾಳಿನೊಳಗ ಇಳುವರಿ 1 ವರ್ಷಕ್ಕೆ ಜಾಸ್ತಿ ಆಯ್ತು ಅಥವಾ ಬರ್ಬೇಕು ಮುಂಚೆ? ಅದು 1 ವರ್ಷಕ್ಕೆ ಜಾಸ್ತಿ ಅಲ್ಲ, 1 ವರ್ಷ ಒಂದು 50 ಕೆಜಿ ಆಗಿತ್ತು, ಆನಂತರ 6ನೇ ವರ್ಷ 1 ಕ್ವಿಂಟಲ್, 1.5 ಕ್ವಿಂಟಲ್, ಆನಂತರ 2 ಕ್ವಿಂಟಲ್, 4 ಕ್ವಿಂಟಲ್, 4 ಕ್ವಿಂಟಲ್ ಆದ ನಂತರ 10 ಕ್ವಿಂಟಲ್, ಆನಂತರ ಕಳೆದ ಬೆಳೆ ಮತ್ತು 6 ಕ್ವಿಂಟಲ್ ಬಂದಿದೆ. ಅಂದ್ರೆ 1 ವರ್ಷದ ಬೆಳೆ ಅಷ್ಟು ಇದ್ದಿತ್ತು. ಆದ್ರೆ ಈಗ ಎವರೇಜ್ ನಂದು ಸುಮಾರು ಒಂದು 7-8 ಕ್ವಿಂಟಲ್ ಎವರೇಜ್ ಬರ್ತದೆ. ಅಂದ್ರೆ ಬಳ್ಳಿಗಳು ಸರಿಯಾಗಿ, ಬಳ್ಳಿ ಹೊಸ ಬಳ್ಳಿ ಇದ್ದವಾಗ ಒಂದು ಹಂತದಲ್ಲಿ ಬೆಳೆ ಬರ್ತದೆ, ಮತ್ತೆ ತೀರಾ ಬೆಳವಣಿಗೆ ಆದ ನಂತರ ಸ್ವಲ್ಪ ಕಡಿಮೆ ಆಗ್ತದೆ. ತೀರಾ ಹೆಚ್ಚಾಗಿ ಬೆಳಿಲಿಕ್ಕೂ ಬಿಡಬಾರ್ದಲ್ಲ? ತೀರ ಹೆಚ್ಚಾಗಂದ್ರೆ ನಮಗ್ ಕೊಯ್ಲಿಕ್ ಆಗುದಿಲ್ಲ, ಏಣಿ ಇದಕ್ಕೆ ಸಿಗೋದಿಲ್ಲ. ಹಾಗಾಗಿ ಮತ್ತು 30 ಫೂಟ್ನವ್ರಿಗೆ ನಾವು ವ್ಯವಸ್ಥೆ ಏಣಿಯನ್ನು ಮಾಡ್ಕೊಂಡಿದ್ದೇವೆ. ಅದಕ್ಕೂ ಮೇಲೆ ನಮ್ಮ ಹತ್ರ ಇಲ್ಲ ಸಾಧನ ಹತ್ತು ಕೊಯ್ಲಿಕ್ಕೆ. ಅಲ್ಲಿ ನಾವು ಬಳ್ಳಿ ಕಟಿಂಗ್ ಮಾಡ್ತೇವೆ, ಮುಂದೆ ಮತ್ತೆ ಬಳ್ಳಿ ಹೊಸ ಚಿಗುರು ಬರ್ತದೆ, ಅದಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಅದಕ್ಕೂ ಮೇಲೆ ಹಚ್ಚಿ ಯಾರನ್ನ ಒಂದು ಕೂಲಿ ಜನರು ಹಚ್ಚಿ ಏನಾರು ಅಕಸ್ಮಾತ್ ಅವರಿಗೆ ಬಿದ್ದು ಏನಾರು ಪೆಟ್ಟಾದ್ರೂ ಮತ್ತೆ ಸಮಸ್ಯೆ ಆಗ್ತದೆ. ಯಾವುದೇ ಸಸಿಗಾಗ್ಲಿ ಬಳ್ಳಿಗಾಗ್ಲಿ ಗಿಡಕ್ಕಾಗ್ಲಿ ಬಾಲ್ಯಾವಸ್ಥೆ ಇರುತ್ತೆ, ಯೌವನಾವಸ್ಥೆ ಇರುತ್ತೆ, ಮುಪ್ಪಾವಸ್ಥೆ ಕೂಡ ಇರುತ್ತೆ. ಯೌವನಾವಸ್ಥೆಯೊಳಗೆ ಹೆಚ್ಚು ಕಾಳನ್ನ ಕೊಡುತ್ತೆ, ಹೆಚ್ಚಿಗೆ ಕಾಳು ಕೊಡ್ತದೆ. ಆನಂತರ ಬರ್ತಾ ಇರ್ತದೆ, ಅದು ಎವರೇಜ್ ಬರ್ತಾ ಇರ್ತದೆ. ಎಷ್ಟು ವರ್ಷ ತನಕ ಎವರೇಜ್ ಬರುತ್ತೆ? ಒಂದೊಂದು ಬಳ್ಳಿ ಸುಮಾರು ಒಂದು 40-50 ವರ್ಷದ ಬಳ್ಳಿನೂ ಎಲ್ಲ ಉಂಟು. ಏನು ಆಗೋದಿಲ್ಲ ಅಂದ್ರೆ, ಈಗ ಕಸಿ ಕಟ್ಟಿದ ಬಳ್ಳಿನ ತಂದು ನಾಟಿ ಮಾಡ್ತಾರೆ, ಅಂತದೇನ್ರ ಮಾಡ್ತಾರೆ? ಕಸಿ ಕಟ್ಟಿದ ಬಳ್ಳಿ ನಾಟಿ ಮಾಡ್ತಾರೆ, ಆದ್ರೆ ಕೆಲವು ತಜ್ಞರು ಹೇಳೋ ಪ್ರಕಾರ ನಮ್ಮಲ್ಲಿ ವಾತಾವರಣಕ್ಕೆ ಅದು ಪ್ರಯೋಜನ ಇಲ್ಲ. ಅಂದ್ರೆ ಅದಕ್ಕೆ ನೀರು ಹೆಚ್ಚಿಗೆ ಆದ್ರೆ ತೊಂದರೆ ಇಲ್ಲ, ಸ್ವಲ್ಪ ನೀರು ಕಡಿಮೆ ಆದ್ರೆ ಸ್ವಲ್ಪ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ ಅವರು. ಈ ನಮ್ಮಲ್ಲಿ ಅಷ್ಟೊಂದೆಲ್ಲ ನೀರಿಲ್ಲ, ಈ ಕಡೆ ಬೇಸಿಗೆಲ್ಲೆಲ್ಲ ನಮ್ಗೆ ಏನೇನೋ ಸಮಸ್ಯೆ ಶುರು ಆಗ್ಬಿಡ್ತದೆ. ಹಾಗಾಗಿ ನಾ ಕಸಿ ಕಟ್ಟಿರೋ ಬಳ್ಳಿ ವಿಶೇಷ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅದಕ್ಕೆ ಮತ್ತೆ ಆ ಚಿಗುರು ಬರ್ತಾ ಇರ್ತದೆ, ಆ ಹಿಪ್ಲಿ ಚಿಗುರು ಬರ್ತಾ ಇರ್ತದೆ, ಅದನ್ನು ಕಟ್ ಮಾಡ್ತಾ ಇರ್ಬೇಕು ಪ್ರತಿ ನಿತ್ಯದ ಕೆಲಸ. ಅದು ಆದ್ರೆ ಸೊರಗು ರೋಗ ಬರುತ್ತಲ್ಲ, ಅದಕ್ಕೆ ನಾವು ಪ್ರಾರಂಭಿಕ ಹಂತದಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಮಾಡ್ಕೊಂಡ್ಬಿಟ್ರೆ ಸೊರಗು ರೋಗ ಬರೋದಿಲ್ಲ. ಏನ್ ಮಾಡಿರಿ? ನಾವು ಬುಡಕ್ಕೆ ಪ್ಲಾಸ್ಟಿಕ್ ಮುಚ್ತೇವೆ. ಮೇನ್ ಮಳೆ ನೀರು ಎಕ್ಕ ನಮ್ಮ ಬುಡದಲ್ಲೇ ಬಿದ್ದು ತೇವಾಂಶ ಹಾಕೊಂಡಿರೋದು ಅದಿಲ್ಲ, ಸ್ವಲ್ಪ ಅಂದ್ರೆ ಪ್ಲಾಸ್ಟಿಕ್ ಮುಚ್ಚಿ ನೀರು ಹೊರಗೆ ಬಿದ್ದು ಹೋಗ್ಬಿಡ್ತದೆ. ಸ್ವಲ್ಪ ಬುಡವನ್ನು ಮತ್ತೆ ಎತ್ತರ ಮಾಡಬೇಕು. ಹಾಗೆ ಮಾಡಿ ಪ್ಲಾಸ್ಟಿಕ್ ಎಲ್ಲ ಇದು ಮಾಡಿದವಾಗ ನೀರು ಹೊರಗೆ ಬಸ್ದೋಗ್ತದೆ, ಅದೇನು ಸಮಸ್ಯೆ ಆಗೋದಿಲ್ಲ. ಆ ನಂತರ ಸ್ವಲ್ಪ ಈ ಮಳೆಗಾಲದಲ್ಲಿ COC ಡ್ರಂಚ್ ಮಾಡ್ತೇವೆ. ಅಂದ್ರೆ ನೀರು ಕೂಡ ಕೊಳೆಯೋದಿದ್ದ ಅಂದ್ರೆ COC ಡ್ರಂಚ್ ಮಾಡೋದ್ರಿಂದಾನು ಸ್ವಲ್ಪ ಇದಾಗ್ತದೆ. ಅದು ಪ್ರಾರಂಭಿಕ ಪ್ರಥಮ ಚಿಕಿತ್ಸೆ ಮಾಡ್ಕೊಂಡ್ಬಿಟ್ರೆ ಅಷ್ಟೊಂದೆಲ್ಲ ಸೊರಗು ಎಲ್ಲೋ ಒಂದು ಎರಡು ಬಳ್ಳಿ, ಒಂದು 100 ಬಳ್ಳಿ ಒಂದು ಎರಡು ಬಳ್ಳಿ ಹೋದ್ರೆ ನಮ್ಗೇನದು ವಿಶೇಷ ಅಲ್ಲ. ಆದ್ರೆ ಇದು ಅಂದ್ರೆ ಏನು ಮಾಡ್ಕೊಳ್ಳದೆ ಇದ್ದವಾಗ ಫುಲ್ ಹೋಗ್ಬಿಡ್ತದೆ, ಅವಾಗ ದೊಡ್ಡ ಇದು ಮೆಣಸು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಕೊಂಡು ಹೇಳ್ತಾ ಇದ್ಬಿಡ್ತಾರೆ ಜನ. ಒಂದ್ ಬಳ್ಳಿಗೆ ಎಷ್ಟು ಬರುತ್ತೆ ಇಳುವರಿ? ಒಂದು ಬಳ್ಳಿಗೆ 3 kg ಎಷ್ಟು ಬಳ್ಳಿ ಒಣಗಿದ್ದು ಕಾಳು? ನಮ್ದೊಂದು 450 ಬಳ್ಳಿ ಅಂದ್ರೆ ಒಳ್ಳೆ ಇಳುವರಿ 3 kg ಮೀಡಿಯಂ. ಅದು ಅದಕ್ಕೂ ಕಡಿಮೆ ಆದ್ರೂ ತೊಂದ್ರೆ, ಹೆಚ್ಚಿಗೆ ಆದ್ರೂ ತೊಂದ್ರೆ. ಒಂದೊಂದು ವರ್ಷ ಹವಾಮಾನ ಏರುಪೇರಿನ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಹೆಚ್ಚಿಗೆ ಆದ್ರೆ ಯಾಕೆ ತೊಂದ್ರೆ? ಹೆಚ್ಚಿಗೆ ಆದ್ರೂ ಬಳ್ಳಿಗೆ ಆಹಾರ ಸರಿಯಾಗಿ ಸಪ್ಲೈ ಆಗೋದಿಲ್ಲ, ಅವಾಗ ಕಾಳು ಜಿಕ್ಕಾಗುತ್ತದೆ, ಕಾಳು ಜಿಕ್ಕು ಬಂದ್ರೂ ಕ್ವಾಲಿಟಿ ಇರೋದಿಲ್ಲ, ಹಾಗೂ ತೊಂದ್ರೆ. ಆನಂತರ ಬಳ್ಳಿಗೂ ಆಹಾರ ಸರಿಯಾಗಿ ಎಲ್ಲದಕ್ಕೂ ಸಪ್ಲೈ ಆಗೋದಕ್ಕೆ ಬಳ್ಳಿ ಸೊರಗ್ತದೆ, ಈ ತರ ತೊಂದ್ರೆ ಆಗ್ತದೆ. ಈಗ 10 ಕ್ವಿಂಟಲ್ ನಿಮ್ಗೆ ಒಂದೇ ವರ್ಷದಲ್ಲಿ ಬರ್ಬೇಕಂದ್ರೆ ಆ ವರ್ಷ ಏನ್ ವಿಶೇಷ ಇತ್ತು? ಆ ವರ್ಷ ಅಂದ್ರೆ ಅದು ಏನೋ ವಾತಾವರಣದಿದು, ಪ್ರಕೃತಿಯಲ್ಲಿ ಏನೋ ಒಂದು ಅದಕ್ಕೂ ಆಗುವಂತ ಒಂದು ಪೂರಕವಾದಂತ ಇದು ಸಿಕ್ಕಿತ್ತು ಅಷ್ಟೆ. ಆ ವರ್ಷ ಹನಿ ಹೂ ಎಲ್ಲ ಜಾಸ್ತಿ ಬಂದಿತ್ತು. ಹಾಗಾಗಿ ನಿಮ್ಮ ನಿರ್ವಹಣೆ ಒಂದು ವರ್ಷ ಪ್ರತಿ ವರ್ಷನೂ ಒಂದೇ ತರ ಇರ್ತದೆ. ಪ್ರತಿ ವರ್ಷನೂ ಒಂದೇ ತರ ಇರ್ತದೆ. ನಾವು ಅದ್ರ ಬಗ್ಗೆ ಏನು ಇದು ಮಾಡೋದಿಲ್ಲ. ಏನೇ ತೊಂದರೆ ಇದ್ದು ತೋಟಕ್ಕೆ ಹಾಕೋದನ್ನ ಹಾಕದೆ ಅಲ್ವಾ. ಈಗ ಅಡಿಕೆಗೆ ಹಬ್ಸಿದ್ದಿದೆಯಲ್ಲ, ಅಡಿಕೆ ಮರ ಕಬ್ಸಿದ್ದೆ, ಮಧ್ಯೆ ಏನೋ ಬೇರೆ ಬೆಳೆ ಹಾಕಿಲ್ಲ? ಇಲ್ಲ, ಬಾಳೆ ಅಂತಿಂತ. ಬಾಳೆ ಹಾಕಿದ್ರೆ ಸಮಸ್ಯೆ ಆಗ್ತದೆ, ಅದಕ್ಕೆ ಕಾಳುಮೆಣಸಿನ ಸಮಸ್ಯೆ ಆಗ್ತದೆ. ಅಂದ್ರೆ ಬಾಳೆ ಹೆಡೆ ದೊಡ್ಡದಿರೋದಕ್ಕೆ ಅಂದ್ರೆ ಅದ್ರ ಮೇಲೆ ನೀರು ಸರಿಯಾಗಿ ಬೀಳದ ಮರೆ ಆಗ್ಬಿಡ್ತದೆ ಬಾಳೆ ಹೆಡೆ ನೀರು. ಅವಾಗ ಪಾಲಿನೇಷನ್ ಸರಿಯಾಗದೇ ಇರೋ ಕಾರಣಕ್ಕೆ ಬಾಳೆಯನ್ನು ಮಧ್ಯಾಹ್ನ ತೆಗೆದು ಬಿಟ್ಟಿದ್ದೆ. ಮುಂಚೆ ಇದ್ದಿತ್ತು, ಮತ್ತು ಮಂಗನ ಹಾವಳಿ ಬಹಳ ಇತ್ತು. ನಮ್ಮಲ್ಲಿ ಮಂಗನ ಹಾವಳಿ ಇರೋದಕ್ಕೆ ನಾವು ಅದನ್ನ ತೆಗೆದಿದ್ದೇವೆ. ಮತ್ತೆ ಅದು ನಮ್ಮ ಮೆಣಸಿನ ಬಳ್ಳಿಗೂ ಕೂಡ ತೊಂದರೆ ಮಾಡ್ತದೆ, ಹಾಗಾಗಿ ನಾನು ತೆಗೆದಿದ್ದೆ ಅದನ್ನ. ಹಾಗಾಗಿ ಅಲ್ಲಿ ಉಪಚಾರ ಅಂತ ಹೇಳಿದ್ರೆ ಏನ್ ಮಾಡಬಹುದು? ಈ ರೋಗ ಅಂತಿಂತವ್ ಬರ್ತಾ ಇರ್ತಾವ. ಅದೇ ನಾವ್ ಮೇನ್ ಅಂದ್ರೆ ಬುಡದಲ್ಲಿ ನೀರ್ ನಿಲ್ದೆ ಇರೋ ತರ ಮಾಡ್ಕೊಳ್ಳೋದು ಮುಖ್ಯ, ಅದು ಮೇನ್. ಮತ್ತು ಬಳ್ಳಿ ಬುಡದಲ್ಲಿ ಒಂದು, ಮತ್ತು ಬಣದಲ್ಲೂ ಅದು ಮಳೆ ನೀರ್ 10 ನಿಮಿಷ ನಿಂತೋಳಾದ್ರೂ ನಮ್ಮ ರೋಗ ಬರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಭೂಮಿ ರಚನೆಯನ್ನ ಆತರ ಮಾಡ್ಕೊಂಡಿದೀವಿ. ಬುಡದಲ್ಲಿ ಸ್ವಲ್ಪ ಎತ್ತರ ಮಾಡಿ ಸೈಡ್ ಎಲ್ಲ ಇಳಿ ಜರ್ಕ್ ಮಾಡಿ ಕಾಲಿಗೆ ಹೋಗ್ಬಿಡ್ಬೇಕು ನೀರು, ಬಿದ್ದಂತ ನೀರು. ಬಸಿಗಾಲುವೆಯನ್ನು ಮಾಡ್ಕೊಂಡಿದೀವಿ, ರೋಗ ಹೋಗ್ಬೇಕು ಅಲ್ವಾ. ಹೌದು, ಹಾಗೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಇದಾಗ್ತದೆ. ಅಂದ್ರೆ ಈ ನಾವು ಈ ಗೆದ್ದಲು ಇಂಥದಕ್ಕೆ ಸ್ವಲ್ಪ ಏನಾದ್ರು ತಿಮ್ಮಿಟ್ಟು ಏನಾದ್ರು ಕೊಡ್ಬೇಕಾಗ್ತದೆ. ಹಂಗೆ ಮಾಡ್ತೀರಿ? ಅದನ್ನೆಲ್ಲ ಮಾಡ್ತೇವೆ. ಮತ್ತೆ ಅದಕ್ಕೆ ಪೋಷಕಾಂಶ ಅದೆಲ್ಲ ಹೇಗೆ? ಅದನ್ನೆಲ್ಲ ಪೋಷಕಾಂಶ ಎಲ್ಲ ಕೊಡ್ತೇವೆ. ಈಗ ಸೆಪ್ಟೆಂಬರ್ದಲ್ಲಿ ನಾವು ಫರ್ಟಿಲೈಸರ್ ಸ್ವಲ್ಪ ಕೊಡ್ತೇವೆ, NPK ಕೊಡ್ತೇವೆ. ನಂತರ ಕೊಡ್ತೀರಿ ಒಂದೊಂದು ಬೆಳಿಗ್ಗೆ? ಒಂದು ಬೆಳಿಗ್ಗೆ ಅರ್ಧ ಕೆ ಜಿ ಕೊಡ್ತೀನಿ. ಅರ್ಧ ಕೆ ಜಿ ಫರ್ಟಿಲೈಸರ್ ಅನ್ನ ಒಮ್ಮೆಗೆ ಒಂದೇ ಡೋಸ್ ಕೊಟ್ಟು ಬಿಡೋದ? ಅಲ್ಲ ಅಲ್ಲ, ಈಗ ಸೆಪ್ಟೆಂಬರ್ ದಲ್ಲಿ ಒಂದು, ಆನಂತರ ಜೂನ್ ದಲ್ಲಿ ಒಂದು, ಎರಡು ಸರಿ ಮಾಡಿಕೊಡ್ತೇವೆ. ಅರ್ಧ ಅರ್ಧನ ಕಾಲ್ ಕೆ ಜಿ ಕಾಲ್ ಕೆ ಜಿ? ಅಲ್ಲ ಅಲ್ಲ, ಅರ್ಧ ಅರ್ಧ ಅರ್ಧ ಅರ್ಧ ಕೆ ಜಿ ಅರ್ಧ ಅರ್ಧ ಕೆ ಜಿ ಎರಡು ಸರಿಯನ್ನ ನಾವು ಕೊಡ್ತೇವೆ. ಆನಂತರ ಮೆಣಸಿನ ಕಾಳು ಎಲ್ಲ ಒಳ್ಳೆ ಬರಬೇಕು ಅಂತ ನೈಂಟಿನಾಲ್ ಸ್ಪ್ರೇ ಮಾಡ್ತೇವೆ. ಸ್ಪ್ರೇ ಮಾಡ್ತೇವೆ. ಹೌದು. ಒಂದು ಸಲ ಸ್ಪ್ರೇ ಸಾಕ? ಒಂದು ಸರಿ ಸಾಲೋದಿಲ್ಲ, ಮೆಣಸು ಕೊಯ್ದು ಆದ ನಂತರ ಒಂದು ಸರಿ ಮಾಡ್ತೇವೆ. ಆನಂತರ ಇನ್ನು ಒಂದು ಎರಡು ಮೂರು ತಿಂಗಳ ಮಾಡ್ಬೇಕಾಗ್ತದೆ, ಒಂದು ಎರಡು ತಿಂಗಳ ಬೇಕು. ಆನಂತರ ಕೊಯ್ಲು ಬಂದ್ಬಿಡ್ತದೆ, ಬೇಕಾಗುದಿಲ್ಲ. ವರ್ಷದಲ್ಲಿ ಒಂದೇ ಬೆಳೆ ಬರುತ್ತಾ? ಹಾ, ವರ್ಷದ್ದು ಒಂದು ಬೆಳೆ, ಮೆಣಸಿನ ಬೆಳೆ ಒಂದೇ ಬೆಳೆ. ಮತ್ತೆ ಒಂದ್ ಸರಿ ಬಂತು ಅಂತ ಹೇಳಿದಾಗ ಅವು ದಿನನಿತ್ಯ ಕಾಳುಗಳು ಬಲಿತವು ಮಾಗ್ತಾ ಇರ್ತವು, ಬಲಿತವು ಮಾಗ್ತಾ ಇರ್ತವು, ಹಂಗೆ ಕಟಾವ್ ಮಾಡ್ತಾನೆ ಇರ್ಬೇಕು ಅವನ್ನ. ಕಾಳು ನಾವು ಕೊಯ್ಲು ಸಿಸ್ಟಮ್ ನಮ್ದು ಒಂದ್ ಸರಿ ಬರ್ತದೆ, ಕೆಲವು ಕಾಳು ಸ್ವಲ್ಪ ಮುಂಚೆ ಬಂದಿರ್ತದೆ, ಅದನ್ನ ಒಂದ್ ಹಂತ ಕೊಯ್ಬೇಕು, ಬೆಳೆದಿದ್ದನ್ನು ನೋಡಿ ಕೊಯ್ತಾ ಹೋಗ್ಬೇಕು. ನಮ್ದು ಕೊಯ್ಲನ್ನು ನಾವು 5-6 ಕೊಯ್ಲು ಮಾಡ್ತೇವೆ. ಹಾಗ ಮಾಡೋದ್ರಿಂದ ನಮ್ಮ ಪ್ರತಿ ಕರೆನು ಒಳ್ಳೆ ಬೆಳೆದು ಹಣ್ಣಾಗೆ ಬರ್ತದೆ ನಮ್ದು. ಅವಾಗ ತೂಕ ಜಾಸ್ತಿ ಬರ್ತದೆ. ಒಂದು ಕರೆ ಒಳಗೆ ಎರಡು ಕಾಳಾರು ಮಿನಿಮಮ್ ಹಣ್ಣಾಗಿರ್ಬೇಕು, ಆ ತರ ಕರೆಯನ್ನು ಮಾತ್ರ ಕೊಯ್ತೇವೆ ನಾವು. ಇಡೀ ಗೊಂಚಲ ಕಟ್ ಮಾಡಿ ಒಂದೊಂದು ಕರೆ ಉದ್ದ ಕರೆ ಬರ್ತದೆ, ಅದನ್ನ ಕೊಯ್ದು ಬಿಡೋದು. ಎರಡಾದ್ರೂ ಆಗಿರ್ಬೇಕು, ಎರಡು ಕಾಳಾರು ಹಣ್ಣಾಗಿರ್ಬೇಕು, ಉಳ್ಕಿದ ಇದು ಬೆಳವಣಿಗೆ ಆಗಿದೆ ಅಂತ ನಾವು ಹಿಡಿಬಹುದು. ಆ ತರ ಇದನ್ನು ಮಾತ್ರ ನಾವು ಕೊಯ್ತೇವೆ. ಆಗ ಮಾಡೋದಕ್ಕೆ ನಮ್ದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಬಾಕಿ ಸರಾಸರಿ ಕೊಯ್ಯೋದಕ್ಕೂ ಈ ತರ ಮಾಡ್ಕೊಯ್ಯೋದಕ್ಕೂ ಪರ್ಸೆಂಟೇಜ್ ಜಾಸ್ತಿ ಬರ್ತದೆ. ಅಂದ್ರೆ ಜಿಕ್ಕ ಕಾಳು ಬರೋ ಪ್ರಮಾಣ ಸ್ವಲ್ಪ ಕಡಿಮೆ ಇರ್ತದೆ, ಮತ್ತು ಕಲರು ಎಲ್ಲದೂ ಚಂದ ಬರ್ತದೆ. ಈಗ ಕಟಾವ್ ಮಾಡ್ತೀರಿ, ಒಣಗಿಸೋದು ಅದೆಲ್ಲ ಹೇಗೆ? ಒಣಗಿಸೋದು ಪ್ರೊಸೆಸಿಂಗ್, ಕೊಯ್ಲು ಮಾಡ್ಕೊ ಬಂದ್ವಿ, ಇವತ್ತು ಕೊಯ್ಲು ಮಾಡ್ತೇವೆ. ಆನಂತರ ನಮ್ದು ಕಾಳು ಉದುರಿಸೋ ಮಿಷನ್ ಉಂಟು, ಅದರ ಉದುರಿಸ್ತೀವಿ. ಹಸಿ ಕಾಳನ್ನೇ ಉದುರಿಸೋದು. ಮುಂಚೆಲ್ಲ ಕಾಲ ಮಿಟ್ಟು ಉದುರಿಸ್ತಿದ್ವಿ, ಈಗ ಇಷ್ಟೊಂದೆಲ್ಲ ಇರೋದಕ್ಕೊಂದು ಮಿಷನ್ ಅನ್ನು ತಗೊಂಡಿದ್ದೇವೆ. ಆ ಮಿಷನ್ ನಲ್ಲಿ ಉದುರಿಸೋದು, ನಾಳೆ ಬೆಳಗ್ಗೆ ಒಂದು ಕೆಳಗಡೆ ಒಂದು ಶೇಡ್ ನೆಟ್ ಅನ್ನು ಹಾಸೋದು, ಅದ್ರ ಮೇಲೆ ಕಾಳನ್ನು ಹಾಕೋದು, ಪ್ಲಾಸ್ಟಿಕ್ ಅನ್ನು ಹಾಕಿ ಮುಚ್ಚೋದು. ಪ್ಲಾಸ್ಟಿಕ್ ಹಾಕ್ಲೇಬೇಕು, ಪ್ಲಾಸ್ಟಿಕ್ ವೈಟ್ ಪ್ಲಾಸ್ಟಿಕ್ ಅನ್ನ ಹಾಕಿ ಮುಚ್ಚೋದು. ಸೈಡ್ ಎಲ್ಲ ಬಜ್ಜೆಯನ್ನು ಹೇರ್ಬೇಕು, ಅದಕ್ಕೆ ಗಾಳಿ ಆಡಬಾರ್ದು. ಅದು ಈ ಬಿಸಿಲಿಗೆ ಸುಮಾರು ಮಧ್ಯಾಹ್ನ 2 ಸುಮಾರು ಒಂದು ಸರಿ ತೆಗೆದು ಆವಿಯಾಗದಂತ ನೀರನ್ನೆಲ್ಲ ಸ್ವಲ್ಪ ತೆಗೆದು ಚೆಲ್ಬಿಟ್ಟು ಮತ್ತೆ ಹಾಕೋದು, ಕಾಳನ್ನೆಲ್ಲ ಸ್ವಲ್ಪ ತಿರ್ಸಿ ಹಾಕಿ ಮತ್ತೆ ಹಾಕ್ಬಿಡೋದು. ಆ ದಿವಸ ಕಾಳನ್ನು ಹಾಗೆ ಬಿಟ್ಬಿಡ್ತೇವೆ ಅಷ್ಟು ಮಾಡಿ. ನಾಳೆ ಬೆಳಗ್ಗೆ ಅದನ್ನು ಸರಿ ಆ ಪ್ಲಾಸ್ಟಿಕ್ ಎಲ್ಲ ತೆಗೆದು ಅದನ್ನು ಮತ್ತೆ ಒಂದ್ ಸರಿ ಕೈಗಳಿಸಿ ಮತ್ತೆ ಒಣಸ್ಲಿಕ್ಕೆ ಹಾಕ್ತೇವೆ. ಮತ್ತೆ ಇನ್ನೊಂದ್ ಸ್ವಲ್ಪ ಒಣಗಿಸಿ ಮತ್ತೆ ಪ್ಲಾಸ್ಟಿಕ್ ಹಾಕೋದಿಲ್ಲ, ಡೈರೆಕ್ಟ್ ಬಿಸಿಲಿ ಹಾಕೋದು. ಅಷ್ಟು ಮಾಡಿ ಆ ಪ್ಲಾಸ್ಟಿಕ್ ತೆಗೆದ ನಂತರ ಮತ್ತೆ 3 ಬಿಸಿಲು ನಾವು ಹಾಕಿ ತೆಗಿತೇವೆ. ಒಟ್ಟು 3-4 ದಿನ ಬೇಕಾದಕ್ಕೆ. ಒಂದು ಕೊಯ್ಲಿನ ಕಾಳಿಗೆ 4 ದಿನ ಬೇಕು. ಆ ನಂತರ ಅದನ್ನ ಚೀಲ ತುಂಬಿಟ್ಟು, ಚೀಲದಲ್ಲಿ ತುಂಬಿಡೋದು. ಮತ್ತೆ ಅದ್ರಾಗೆ ಚೊಕ್ಕ ಮಾಡ್ಬೇಕು, ಅದರಲ್ಲಿ ಸಣ್ಣ ಸಣ್ಣ ಕಸ ಕಡ್ಡಿ ಅಂತ ಎಲ್ಲ ಬರ್ತದೆ, ಜಿಕ್ಕ ಕಾಳು ಬರ್ತದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಮನೇಲಿ ಹೆಂಗಸರು ಇದ್ದವರು ಮಾಡ್ತಾರೆ ಕೇರಿ. ಅಥವಾ ಈಗೊಂದು ಚೊಕ್ಕ ಮಾಡೋ ಮಿಷನ್ ಬಂದಿದೆ, ಅದರಲ್ಲಿ ಚೊಕ್ಕ ಮಾಡ್ತೇವೆ. ಆ ಮಷಿನ್ ಮೂಲಕ ಮಾಡ್ತೀರಿ? ಮಾಡ್ತೇವೆ. ಅದ್ರಾಗ ದೊಡ್ಡ ಕಾಳು ಸಣ್ಣ ಕಾಳು ಹಂಗೆ ಇರ್ತಾವ? ಅದ್ರಲ್ಲಿ ಎಲ್ಲ ಡಿವೈಡ್ ಆಗಿ ಬರ್ತದೆ. ಅದರಲ್ಲಿ ಮೇಲ್ಗಡೆ ನಾವು ಹಾಕ್ಬಿಟ್ಟಾಯ್ತು, ತಿರುಗಿ ತಿರುಗಿ ತಿರುಗಿ ಅದು ದೊಡ್ಡ ಕಾಳು ಸಣ್ಣ ಕಾಳು ಎಲ್ಲ ಇದ ಬೇರೆ ಆಗ್ಬಿಡ್ತದೆ, ಕ್ಲೀನ್ ಮಾಡ್ಬಿಡ್ತೀವಿ. ಆ ರೀತಿ ಗ್ರೇಡಿಂಗ್ ಮಾಡೋದ್ರಿಂದ ಅನುಕೂಲ ಏನು? ಅನುಕೂಲ ಅಂದ್ರೆ ನಮ್ಮ ಕಾಳಿನ ಕ್ವಾಂಟಿಟಿ ಇದು ಮತ್ತು ತೂಕ, ಅದಕ್ಕೆ ಲೀಟರ್ ವೇಟ್ ಅಂತ ನೋಡ್ತಾರೆ. 1 ಕಾಳನ್ನು ತಗೊಂಡು ಅದನ್ನು ತೂಕಕ್ಕೆ ಹಾಕ್ತಾರೆ, ಅದು ಯಾವ ತರ ಬರ್ತದೆ. ಮಿನಿಮಮ್ 550 ಗ್ರಾಮ್ನಿಂದ ಬರಬೇಕು, ಬರ್ತದೆ. ಕಸ ಕಡ್ಡಿ ಎಲ್ಲ ಇದ್ದಾಗ ಅಷ್ಟು ಬರೋದಿಲ್ಲ, ಕ್ಲೀನ್ ಆಗಿದ್ರೆ ಮಾತ್ರ ಅಷ್ಟು ಬರ್ತದೆ. ಹಾಗಾಗಿ ಅದನ್ನು ಅಷ್ಟು ಮಾಡಿ. ಈ ಸಣ್ಣ ಕಾಳು ಅಂತೀವಲ್ಲ, ಅದು ಅಷ್ಟೇ ತೂಕ ಬರುತ್ತಾ? ಇಲ್ಲ, ಅದು ಜಿಕ್ಕ ಕಾಳು ಕಡಿಮೆ ಬರ್ತದೆ. ಅದು ಎಷ್ಟು ಪರ್ಸೆಂಟ್ ಮತ್ತೆ ಅದು ಹೇಗೆ ಮಾರಾಟ ಆಗತ್ತೆ? ಅದು ಮಾರಾಟ ತಗೊಳ್ತಾರೆ. ಅದನ್ನು ಎಲ್ಲಿ ಮಾರಾಟ ಮಾಡ್ತೀರಿ? ನಾವು ಸಿರ್ಸಿ ಕೊಡ್ತೇವೆ. ಸಿರ್ಸಿ APMC ಒಳಗ? APMC, TMS, TSS ಅಥವಾ ಕದಂಬ ತಗೊಳ್ತಾರೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲಾ ರೈತರು ಅಲ್ಲಿಗೆ ಹೋಗಿ ಮಾರ್ತಾರೆ? ಅಲ್ಲೇ ಮಾರಾಟ ಮಾಡ್ತಾರೆ. ಹೌದಲ್ಲ, ಆ ರೀತಿ ಮಾರಾಟ ಮಾಡಿದಾಗ ನಿಮ್ಗೆ ಸ್ಪರ್ಧಾತ್ಮಕ ಬೆಲೆ ಅಂತ ಹೇಳ್ತೀವಲ್ಲ, ನಮ್ಗೆ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಅಥವಾ ಇಡೀ ದೇಶದಲ್ಲಿ ಒಂದು ಎವರೇಜ್ ಬೆಲೆ ಇರುತ್ತಲ್ಲ, ಸಿಗುತ್ತಲ್ಲ? ಸಿಗ್ತದೆ, ಒಂದೊಂದು ವರ್ಷ ಸಿಗೋದಿಲ್ಲ, ಸ್ವಲ್ಪ ಕಾಯ್ಬೇಕಾಗ್ತದೆ. ಇನ್ನು ನಮ್ದು ನಾವು ಎಂತ ಮಾಡ್ತೀವಿ ಅಂದ್ರೆ, ಸಾಮಾನ್ಯವಾಗಿ ನಾವು ಈ ವರ್ಷದ ಖರ್ಚನ್ನ ಈ ಒಂದು ವರ್ಷ ಈ ಕಳೆದ ಬೆಳೆಗಳಿಗೆ ಎಷ್ಟು ನಾವು ಖರ್ಚು ಮಾಡಿರ್ತೀವಿ, ಆ ಒಂದು ಟಾರ್ಗೆಟಿಂಗ್ ನೋಡಿ ಒಂದಷ್ಟು ಜಿಕ್ಕ ಕಾಳು ಇದನ್ನೆಲ್ಲ ಸೇರಿಸಿ ಒಂದು ಸ್ವಲ್ಪ ಕಾಳನ್ನು ಕೊಟ್ಬಿಡೋದು. ಬಾಕಿ ಹೆಚ್ಚಿಗೆ ಕಾಳನ್ನು ನಮ್ಮ ಅನುಕೂಲ ನೋಡ್ಕೊಂಡು ಇಟ್ಕೊಳ್ಬಹುದು. ಆದ್ರೂ 3 ವರ್ಷದೊಳಗೆ ಅದನ್ನ ಕೊಟ್ಟು ಬಿಡ್ಬೇಕು ಅಂತ ಹೇಳ್ತಾರೆ. ಆಯಿಲ್ ಕಂಟೆಂಟ್ ಸ್ವಲ್ಪ ಕಡಿಮೆ ಆಗ್ಬಿಡ್ತದೆ ಅಂತ ಹೇಳ್ತಾರೆ, ಅದ ಕೊಟ್ಟು ಬಿಡ್ಬೇಕು ಅಂತ. ನೀವ್ ಇಟ್ಕೊಂಡಿರ ಕೊಟ್ಟಿರ? ನಾವು ಕಳೆದ ವರ್ಷದ್ದೆಲ್ಲ ಕೊಟ್ಟಿದ್ದೇನೆ, ಈ ವರ್ಷದ ಒಂದ್ ಸ್ವಲ್ಪ ಕಾಳು ಉಂಟು. 10 ಕ್ವಿಂಟಲ್ದಿಂದ ಎಷ್ಟು ಬಂತು ನಿಮ್ಗೆ ದುಡ್ಡು? 10 ಕ್ವಿಂಟಲ್ ಈಗ ನಾನು ನನಗೆ ಅವಾಗ 42,000 ಕೊಟ್ಟಿದ್ದೇನೆ. ಸ್ವಲ್ಪ ರೇಟ್ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ಅವಾಗ. ಅವಾಗ ಮುಂಚೆ 70,000 ಇದ್ದಿತ್ತು ಒಂದು ಕ್ವಿಂಟಲಿಗೆ, 70,000 ಇದ್ದಿದ್ದು 42 ಆನಂತರ ನಮ್ದು 10 ಕ್ವಿಂಟಲ್ ಆದವಾಗ ರೇಟ್ ಸ್ವಲ್ಪ ಕಡಿಮೆ ಆಗಿದೆ. ಅಂದ್ರೆ 4,20,000 ಹೆಚ್ಚು ಕಡಿಮೆ ಅಷ್ಟಾಗ. ಒಂದು 20,000 ರೂಪಾಯಿ ಖರ್ಚು ತೆಗೆದ್ರೆ 4 ಲಕ್ಷ ರೂಪಾಯಿ ಉಳಿತು. 20,000 ಅಲ್ಲ ಜಾಸ್ತಿ ಖರ್ಚು ಬರ್ತದೆ ಅಂದ್ರೆ ನಾವು ಗೊಬ್ಬರ ಕೊಡೋದು, ಔಷಧಿ ಕೊಡೋದು, ಆನಂತರ ಕೊಯ್ಲಿ ಕೊಡು, ಆಳು ಎಲ್ಲದೂ ಸೇರಿಸಿ 1 ಲಕ್ಷ ರೂಪಾಯಿ ಖರ್ಚು ಬರ್ಬೋದು ನಂದಿದ್ದಷ್ಟು ಕ್ಷೇತ್ರಕ್ಕೆ. ಆದ್ರೂ 3 ಲಕ್ಷ ರೂಪಾಯಿ ಉಳಿತದೆ. ಮತ್ತೆ ಅಡಿಕೆ ನಿಮಗೆ? ಅಡಿಕೆನೂ ಮುಖ್ಯ ಬೆಳೆ. ಇದು ನಮ್ಮಲ್ಲಿ ಕ್ಷೇತ್ರಕ್ಕೆ ಎವರೇಜ್ 20 ಕ್ವಿಂಟಲ್ ಮಾಡ್ಬೋದು ಹೇಳ್ತಾರೆ. ಇದು ನಮ್ಮಲ್ಲಿ ಕ್ಷೇತ್ರಕ್ಕೆ 1 ಎಕರೆಗೆ ಆದ್ರೆ ನಂದು 22 ಕ್ವಿಂಟಲ್ ಎವರೇಜ್ ಬರ್ತದೆ 1 ಎಕರೆಗೆ. ಅಂದ್ರೆ ಅದು ಮೇನ್ ಅಂದ್ರೆ ನಮ್ದು ಸಣ್ಣ ಕ್ಷೇತ್ರ ಆಗಿರೋದಕ್ಕೆ ಸ್ವಲ್ಪ ನಾವು ಮಾಡೋ ಕಾಳಜಿನೂ ಒಂದು ಜಾಸ್ತಿ ಆಗ್ತದೆ. ನಮ್ಗೆ ಇರೋದಿಷ್ಟು, ಹಾಗಾಗಿ ನಾವ್ ಏನೋ ಮಾಡ್ಕೊಳ್ಬೇಕು ಅಂತ ಹೇಳಿ ನಾವು ಅದ್ರ ಉಪಚಾರ ಜಾಸ್ತಿ ಇರ್ತದೆ. ಒಬ್ಬನ ಮಗ ಇದ್ದಾಗ ಜಾಸ್ತಿ ಕಾಳಜಿ. ಹಾಗಾಗಿ ಏನೋ ಸ್ವಲ್ಪ ಬರ್ತದೆ. ಹಾಗಾಗಿ ಒಂದು ಕಾಳಜಿ ಅಂತೇಳಿದ್ರಲ್ಲ, ವಿಶೇಷ ಕಾಳಜಿ ಏನ್ ತಗೊಂಡಿದ್ ನೀವು ಬೇರೆದವ್ರಿಗೆ ಹೋಲ್ಸಿದ್ರೆ ಅಥವಾ ದೊಡ್ಡ ರೈತರಿಗೆ ಹೋಲ್ಸಿದ್ರೆ? ಇಲ್ಲ, ಅಂತ ವಿಶೇಷ ಕಾಳಜಿ ಅಂದ್ರೆ ಮೇನ್ ಕಾಳು ಮೆಣಸಿಗಂತೂ ನೀರು ನಿಲ್ದೆ ಇರೋ ತರ ಮಾಡಿದ್ದು. ಅಡಿಕೆಗೆ ಸಂಬಂಧಪಟ್ಟಂಗೆ ನಾವು ಡ್ರೈನೇಜ್ ಇಂಥದನ್ನೆಲ್ಲ ಮಾಡ್ಕೊಂಡಿದ್ವಿ ಅಂತರ್ಬೋಸಿಗಲ್ವೇ. ಅದಂದ್ರೆ ಅದರಿಂದ ನಮ್ಗೆ ಬಹಳ ಇಫೆಕ್ಟ್ ಆಗ್ತದೆ. ಬೇರಿಗೆ ಗಾಳಿ ಎಲ್ಲ ಸಿಗ್ತದೆ, ಆನಂತರ ನೀರ್ ನಿಲ್ಲೋದಿಲ್ಲ, ಅದು ಬಸದು ಹೋಗ್ತದೆ. ಬಸಿಗಾಲುವೆ 2 ಸಾಲಿನ ಮಧ್ಯದಲ್ಲಿ ಕಾಲುವೆಯನ್ನು ತೋಡಿ ಅದಕ್ಕೆ ತೆಂಗಿನ ಸಿಪ್ಪೆ ಇದೆಲ್ಲ ಹಾಕಿ ಅಡಿಗೆ ಪೈಪ್ ಹಾಕೋದು, ಅದ್ರ ಮೇಲಿಂದ ತೆಂಗಿನ ಸಿಪ್ಪೆ ಎಲ್ಲ ಸಾವಯವ ಮಟೀರಿಯಲ್ ಹಾಕಿ ತುಂಬಿ ಮೇಲಿನ ಕಡೆ ಮಣ್ಣು ಮುಚ್ಚಿಬಿಡೋದು. ಒಂದ್ಸರಿ ನೀವು ಆ ರೀತಿ ಬಸಿಗಾಲುವೆ ತೆಗೆದ್ರೆ ಅಂದ್ರೆ ಎಷ್ಟು ವರ್ಷ ತನಕ ಇರುತ್ತದೆ? ಇರ್ತದೆ. ಪೈಪ್ ಏನು ಹಾಳಾಗಲಿಲ್ಲ ಅಂದ್ರೆ ಇರ್ತದೆ, ಒಂದು 40-50 ವರ್ಷವರೆಗೂ ಇರ್ತದೆ, ಏನ್ ತೊಂದ್ರೆ ಇಲ್ಲ. ಮತ್ತೆ ಆ ಕಡೆ ತಿರುಗಿ ನೋಡ್ಬೇಕಾಗಿಲ್ಲ? ಇಲ್ಲ ಅಲ್ಲ. ಅದಕ್ಕೆ ಅದಕ್ಕೆ ಮೇನ್ ಪೈಪ್ ನಾವು ಹಾಕೋದ್ರಲ್ಲಿ ಇರ್ತದೆ. ಎಷ್ಟೋ ಜನ ಹೇಳ್ತಾರೆ ಆ ಅಂತರ್ಬಸಿಗಲ್ವೇ ಫೇಲ್ ಅಂತ ಹೇಳ್ತಾರೆ, ಯಾಕಂದ್ರೆ ಹೋಲ್ ಮಾಡಿ ಮೇಲ್ಗಡೆ ಮಾಡ ಹಾಕ್ಬಿಡ್ತಾರೆ, ಈಗ ಕೆಳಗಡೆ ಹೆಂಗ್ ಬಸ್ ಹೋಗ್ತದೆ ಅಂತ ಹೇಳಿ. ಅದನ್ನ ಮೇಲ್ಗಡೆ ಮಾಡ ಹಾಕಿಬಿಟ್ರೆ ಅದು ಪ್ರಯೋಜನ ಆಗೋದಿಲ್ಲ, ಬೇರ್ ಸೀದಾ ಹೋಗಿದ್ರೆ ಒಳಗೆ ಹೋಗಿ ಗಂಟಾಗ್ಬಿಡ್ತದೆ, ಅವಾಗ ಫೇಲ್ ಆಗ್ಬಿಡ್ತದೆ. ಇದು ಹಾಗಲ್ಲ, ನಮ್ ಕೆಳಗಡೆ ಮಾಡಿ ಹಾಕಿದ್ರೆ ಅಂತರ್ಜಲ ಮಟ್ಟ ಅದು ಎಲ್ಲಾರು ಹೋಗ್ಲಿಕ್ಕೆ ನೋಡ್ತದೆ. ಅದು ಅಂದ್ರೆ ರಂಧ್ರಗಳು ಕೆಳಗಿರ್ಬೇಕು, ಕೆಳಗಡೆ ಇರ್ಬೇಕು, ಅವಾಗ ಬೇರೆ ಸೀದಾ ಬಂದು ಹೋಗ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಬಾಳಿಕೆ ಜಾಸ್ತಿ ಬರ್ತದೆ. ಅಲ್ಲ ಹಿಂಗೋಷ್ಟು ಹಿಂಗತ್ತ ಮುಂದೆ ಹೋಗುವಷ್ಟು ಹೋಗುತ್ತೆ ಹೋಗುತ್ತೆ. ನಾವು ಹಾಕಿದಂತ ಪೋಷಕಾಂಶ ಅದ್ರ ಮೂಲಕ ಹೋಗುತ್ತೆ, ನೀರಿನ ಮೂಲಕ ಹೋಗುತ್ತೆ ಅನ್ಸಲ್ಲ? ಇಲ್ಲ ಅಲ್ಲ, ಹಾಗೆ ಹೋಗೋದಿಲ್ಲ, ಹಾಗೆ ಹೋಗೋದಿಲ್ಲ. ಅಂದ್ರೆ ನಾವು ಹಾಕೋ ಸ್ವಲ್ಪ ಈಗ ಮಳೆ ಕಡಿಮೆ ಆದ್ಮೇಲೆ ಹಾಕ್ಬೇಕು. ಇನ್ನು ನಾನು ಕಳೆದ ವರ್ಷ ಎಲ್ಲ ಏನ್ ಮಾಡಿದೆ ಅಂದ್ರೆ ಫುಲ್ ಮಳೆ ಹೋದ ನಂತರ ಹಾಕಿ ಸ್ವಲ್ಪ ಬಾಲದಲ್ಲಿ ನೀರನ್ನ ಹಾಯಿಸಿ ಇದ್ ಮಾಡಿದ್ದೆ. ಏನು ಒಂದು ಸರಿ ಬಿಟ್ಟಾಗ ಅದು ಯಾಕಂದ್ ಬಸ್ದು ಹೋಗೋದಿಲ್ಲ, ಫುಲ್ ಮಳೆಯಲ್ಲೇ ಹಾಕಿದಾಗ ಮಾತ್ರ ಬಸ್ದು ಹೋಗ್ಬಿಡ್ತದೆ. ಮಳೆಗಾಲದಲ್ಲಿ ನೀರು ಬಸಿದು ಹೋಗ್ಲಿಕ್ಕೆ ಮಾಡಿರ್ತೀರಿ, ಬೇಸಿಗೆ ಅಂತ ಸಂದರ್ಭದೊಳಗೆ ಮಳೆ ಕಡಿಮೆ ಆದಂತ ಸಂದರ್ಭದೊಳಗೆ ಏನ್ ಮಾಡ್ತೀರಿ? ಮಳೆ ಕಡಿಮೆ ಆಗುವಂತ ಸಂದರ್ಭದಲ್ಲಿ ನಮ್ಮನೆಯಲ್ಲಿ ಇನ್ನೂವರೆಗೆ ಬಾವಿ ಅಥವಾ ಕೆರೆ ಬತ್ತಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ನಮ್ಮ ಬೆಟ್ಟದಲ್ಲೆಲ್ಲ ಹುತ್ತ, ಅದಕ್ಕೆ ನೀರನ್ನು ಬಿಟ್ಟು ಬಿಡೋದು, ಮಳೆ ನೀರು ಬಿದ್ದಿದ್ದ ಹುತ್ತ ಬಿಡೋದು. ಆನಂತರ ಇಂಗು ಗುಂಡಿ ಮಾಡಿದ್ದೇವೆ, ಸಾಕಷ್ಟು ಇಂಗು ಗುಂಡಿ ಮಾಡಿದ್ದೇವೆ. ಹಾಗಾಗಿ ನಿಮ್ಮ ತೋಟದಲ್ಲಿ? ನಮ್ಮ ಬೆಟ್ಟದಲ್ಲಿ. ಬೆಟ್ಟದಲ್ಲಿ ನಮ್ಗೇನ್ ಸೊಪ್ಪಿನ ಬೆಟ್ಟ ಅಂತ ಇರ್ತಾವಲ್ಲ, ಅದ್ರೊಳಗೆ ನಾವು ಇಂಗುಂಡಿ ಸಾಕಷ್ಟು ಇಂಗುಂಡಿ ಮಾಡಿದ್ದೇವೆ. ಅದಕ್ಕೆ ಯಾವ ಸಮಸ್ಯೆನೂ ಆಗ್ಲಿಲ್ಲ, ನಮ್ಗಂತ ಇದು ಆಗ್ಲಿಲ್ಲ. ನೀರಿನ ಎಲ್ಲಾ ಕಡೆ ನೀರಿಲ್ಲ ನೀರಿಲ್ಲ ಅಂತ ಹೇಳಿದ್ರು ನಮ್ಗ ಆ ತೊಂದರೆ ಆಗ್ಲಿಲ್ಲ. ಪ್ರತಿನಿತ್ಯ ಒಂದು ದಿವಸಕ್ಕೆ 3 ತಾಸು ನೀರು ಕೊಡೋದು, 1 ತಾಸು ಕೊಡ್ಬೋದು, ಆ ಪ್ರಮಾಣದ ನಮ್ದು ಇದ್ದಿತ್ತು. ಸಾವಯವ ಗೊಬ್ಬರ ಹಾಕ್ಬೇಕು, ಸಗಣಿ ಗೊಬ್ಬರ ಹಾಕ್ಬೇಕು ಅಂತ ಮಾಡ್ತೀರಿ? ಕೊಡ್ತೇವೆ ಸಗಣಿ ಗೊಬ್ಬರನು ಕೊಡೋದೆ, ಎನ್ಪಿಕೆನು ಕೊಡೋದೆ. ವರ್ಷದಲ್ಲಿ ಒಂದ್ಸಲ ಕೊಡೋದ ಸಗಣಿ ಗೊಬ್ಬರ? ಸಗಣಿ ಗೊಬ್ಬರ ವರ್ಷದಲ್ಲಿ ಒಂದ್ಸರಿ ಕೊಡ್ತೇನೆ. ಅದನ್ನ ನಮ್ದು 34 ಗುಂಟೆ 2 ಕಡೆ ಉಂಟು, ಒಂದು ಕಡೆ 16 ಗುಂಟೆ, ಒಂದ್ ಕಡೆ 18 ಗುಂಟೆ ಉಂಟು. ಈ ಒಂದ್ ವರ್ಷ ಸಗಣಿ ಗೊಬ್ಬರನ್ನು ಇದಕ್ಕೆ ಕೊಡ್ತೇನೆ, ಒಂದ್ ವರ್ಷ ಈ ಚೀಲದಲ್ಲಿ ಸಿಗತ್ತವಲ್ಲ ಅನ್ನಪೂರ್ಣ ಭೂಚೈತನ್ಯ ಏನೇನೋ ಗೊಬ್ಬರ, ಅದನ್ನ ಯಾವ್ದಾದ್ರು ಒಂದ್ ಕೊಡ್ತೇನೆ. ನಮ್ ಮನೆ ಗೊಬ್ಬರವನ್ನು ಇದ್ದಷ್ಟು ಉಪಯೋಗಿಸೋದು, ನಮ್ದು ದನ ಹಸು ಎಲ್ಲ ಇರೋದಕ್ಕೆ ಅದರದ್ದು ಗೊಬ್ಬರವನ್ನು ಅದಕ್ಕೆ ಹಾಕೋದು. ಇಡೀ ಹೊಲಕ್ಕನ ಚೆಲ್ಲೋದು ಅಥವಾ ಬರ್ಡೇಗೆ? ಇಲ್ಲ, ಬುಡದಲ್ಲಷ್ಟೇ ಹಾಕೋದು. ಒಂದ್ ಈ ನಮ್ಮಲ್ಲಿ ಹೆಡಿಗೆ ಅಂತ ಹೇಳ್ತಾರೆ, ಹೆಡ್ಗೆ ಬುಟ್ಟಿ ಅಂತ ಹೇಳ್ತಾರೆ. ಅದ್ರಲ್ಲಿ ಒಂದು ಹೆಡ್ಗೆ ಒಳಗೆ ನಾವು ಎರಡು ಮರಕ್ಕೆ ಮಾಡಿ ಕೊಡ್ತೇವೆ. ಅಂದ್ರೆ ಸಾಮಾನ್ಯ ಹೇಳ್ಬೇಕಂದ್ರೆ ಈ ಬುಟ್ಟಿ ಲೆಕ್ಕದಲ್ಲಿ ಒಂದು ಎರಡು ಬುಟ್ಟಿ ಲೆಕ್ಕ ಬರ್ತದೆ ಒಂದೊಂದು ಮರಕ್ಕೆ. ಅದನ್ನು ಎರಡು ಮರಕ್ಕೆ ಸೇರಿಸಿ ಕೊಡೋದು. ಅಷ್ಟು ಗೊಬ್ಬರ ನಮ್ಮಲ್ಲಿ ನಾವು ಉತ್ಪಾದನೆ ಮಾಡ್ಕೊಳ್ತೇವೆ. ದನಕರುಗಳು ಇದಾವ? ಒಂದು ಆಕಳು ಉಂಟು. ಸಾಕಷ್ಟು ಸಾಕು ನಮ್ಮ ಹಾಲಿಗೆ ಎಲ್ಲ ಕೊಟ್ಕೊಂಡು ನಮ್ಗೆ ಹಾಲನ್ನು ಪ್ರತಿನಿತ್ಯ ಒಂದು 10 ಲೀಟರ್ ಡೈರಿ ಕೊಡ್ತೇನೆ ನಾನು. ಒಂದು ಆಕಳು ಜರ್ಸಿನ ಹೆಚ್ಚಪ್ಪ ಅದ್ರ ಸಗಣಿ ಬಂತು, ಹಾಲು ಬಂತು, ನಮ್ಮ ಮನೆಗೆ ಗ್ಯಾಸ್ ಬಂತು. ಗ್ಯಾಸಿಗೂ ನಮ್ಗೆ ಇನ್ನೂವರೆಗೆ ಎಲ್ಲೂ ಹೋಗ್ಬೇಕಾದಿಲ್ಲ. ಅಂದ್ರೆ ಗೋಬರ್ ಗ್ಯಾಸ್ ಮಾಡ್ಕೊಂಡಿದ್ದೀವಿ? ಗೋಬರ್ ಗ್ಯಾಸ್ ಮಾಡ್ಕೊಂಡಿದ್ದೀವಿ. ಈ ಗೋಬರ್ ಗ್ಯಾಸ್ ಕಟ್ಟಿಗೆ ಉಳಿತು ನಮ್ಗೆ, ಸುಮಾರು ಅಷ್ಟು ಲಾಭ ಆಗ್ತದೆ. ಈ ಮಣ್ಣಿಂದ ಒಳ್ಳೆ ಗೊಬ್ಬರನು ಸಿಗ್ತದೆ ಗಿಡಕ್ಕೂ. ಅಂದ್ರೆ ಎಲ್ಲಿಂದ ತರೋದ್ ಗೊಬ್ಬರ? ಒಂದು ಸಗಣಿ ಅಂತ, ಸಗಣಿ ಗೊಬ್ಬರ ಅಂತ ಕೊಡ್ತಾರೆ, ಬರೇ ಮಣ್ಣು ಇರ್ತದೆ. ಇಲ್ಲ ಸೊಪ್ಪಿನ ಗೊಬ್ಬರ ಅಂತ ಕೊಡ್ತಾರೆ, ಬರೇ ಸೊಪ್ಪು ಒಂದೇ ಇರ್ತದೆ, ಅದ್ರ ಸಗಣಿ ಅಂಶನೇ ಇರೋದಿಲ್ಲ. ಈ ತರ ಸಮಸ್ಯೆ ಆಗುದು. ನಮಗ್ ಬೇಕಾದಂತ ಒಳ್ಳೆ ಗೊಬ್ಬರವನ್ನು ನಾವು ಮಾಡ್ಕೊಳ್ಬಹುದು. ಗೊಬ್ಬರ ತಿಪ್ಪಿಗೆ ಹಾಕಿ ಕಳಿಸಿ ಆಮೇಲೆ ಹಾಕುದ? ಆ ನಂತರ ಹಾಕೋದು. ಈಗ ತಿಪ್ಪಿಗೆ ಹಾಕುವುದು ಅಂತ ಹೇಳಂದಿರಲ್ಲ, ಗೋಬರ್ ಅನಿಲ ಯಂತ್ರ ಮಾಡ್ಕೊಂಡಿದ್ದೀರಿ, ಅದಕ್ಕೆ ಸಗಣಿಯನ್ನ ಬಳಸ್ತಾ ಇದ್ದೀರಿ, ಸ್ಲರಿಯನ್ನ ನಾವು ಹೊಲಕ್ಕೆ ಹಾಕ್ತಾ ಇದೀವಿ. ಸ್ಲರಿ ಅಲ್ಲ, ಸ್ಲರಿ ಬಿಡೋದಿಲ್ಲ, ಸ್ಲರಿ ಬಿಡೋದು, ಸ್ಲರಿಯನ್ನು ತಿಪ್ಪೆ ಗುಂಡಿ ಬಿಡೋದು, ಆ ನಂತರ ಹಾಕೋದು. ವರ್ಷದಲ್ಲಿ ಒಂದ್ ದಿವಸ ಅದನ್ನು ಹೊತ್ತು ಹಾಕ್ಬಿಡೋದು. ಇಲ್ಲಿ ನಿಮಗೆ ಇರು 38 ಗುಂಟಿಯೊಳಗೆ ವರ್ಷದ ಎಲ್ಲಾ ಕಾಲದಲ್ಲಿ ನಿಮ್ ಕೆಲಸ ಇರುತ್ತ? ಇರ್ತದೆ, ಯಾವತ್ತೂ ಇರ್ತದೆ. ಯಾಕಂದ್ರೆ ನಾನಿರೋದು ಒಬ್ಬನು. ಇನ್ನು ಅಡಿಕೆ ಕೊಯ್ಲು, ಗೊಬ್ಬರ ಹೊರೋದು, ಅದಕ್ಕೊಂದು ಆಳು ತಗೊಳ್ತೇನೆ. ಅದ್ರ ಬಿಟ್ಟು ನಮ್ಗೆ ಮೆಣಸಿನ ಬಳ್ಳಿ, ಅದನ್ನ ಬಳ್ಳಿ ಅಡಿಕೆ ಮರದಿಂದ ತಪ್ಪಿ ಹೊರಗಡೆ ಹೋದ ಕೂಡ ಬಳ್ಳಿ ಕಟ್ಟಾಕ್ಬೇಕು ಅದಕ್ಕೆ. ಆನಂತರ ಮೆಣಸು ಕೊಯ್ಲು ಇರ್ತದೆ, ಒಂಥರ ಸ್ಪ್ರೇ ಮಾಡೋದಿರ್ತದೆ. ಈ ಮಳೆಗಾಲದ ಪೂರ್ವದಲ್ಲಿ ಕಾಲ್ಗೆ ಬಸಿಗಾಲುವೆನ್ನೆಲ್ಲ ಚೊಕ್ಕ ಮಾಡಿ ಕ್ಲೀನ್ ಮಾಡಿ ಮಾಡೋದಿರ್ತದೆ. ಆನಂತರ ಈ ಬೆಟ್ಟದ ಬೀಳುವಂತ ಒಣ ದಾರ್ಕು, ಒಣ ಸೊಪ್ಪನ್ನು ತಂದು ಇದಕ್ಕೆ ಹಾಕ್ಬೇಕಾಗ್ತದೆ ತೋಟಕ್ಕೆ ಅಂತ. ಬಹಳ ಕೆಲಸ ಇರ್ತದೆ ಅಲ್ವಾ? ಹೌದು. ಆ ನಂತರ ನಮ್ಮ ದನ ಇರೋದಕ್ಕೆ ಅವಕ್ಕೆ ಹಸಿ ಹುಲ್ಲು ಇಂಥ ಎಲ್ಲ ಮಾಡಬೇಕು. ಪ್ರತಿನಿತ್ಯ ಕೊಟ್ಟಿಗೆ ಕೆಲಸ ಎಲ್ಲ ಇರ್ತದೆ. ಪ್ರತಿನಿತ್ಯ 365 ದಿವಸ ಕೆಲಸ ಇರ್ತದೆ ನಮ್ಗೆ. ನೀವು ಒಬ್ಬರೇ ಮನೆಯಲ್ಲಿ ಸಹಾಯ ಮಾಡ್ತಾರ ಅಥವಾ ಬಯಸ್ತಾರೆ? ಮನೆಯಲ್ಲಿ ನಮ್ಮ ಮನೆಯವರು, ನಮ್ಮ ತಾಯಿ ಎಲ್ಲ ಸಹಾಯ ಮಾಡ್ತಾರೆ. ಬೇಕಾದಾಗ ಬರ್ತಾರೆ? ಹಾ ಬರ್ತಾರೆ. ಅಡಿಕೆ ಕೊಯ್ಲಲ್ಲಿ ಅಡಿಕೆ ಸುಲಿಯೋದು ಎಲ್ಲ ಅವರೇ ಮಾಡ್ತಾರೆ. ಅಡಿಕೆ ಹೇಗೆ ಮಾರಾಟ ಆಯ್ತು, ಎಷ್ಟು ಬಂತು ಅದರಿಂದ? ಅಡಿಕೆ ನಮ್ಮ ಸೊಸೈಟಿ ಒಳಗೆ ನಾವು ಹಾಕ್ತೇವೆ. ಒಂದು ಕ್ವಿಂಟಲ್ ಹೆಂಗೆ ಮಾರ್ತು? ಒಂದು ಕ್ವಿಂಟಲ್ ಕೆಂಪು ಅಡಿಕೆ 34,000 ಉಂಟು, ಇನ್ನು ಚಾಲಿ ಅಡಿಕೆ 24 ಹೀಗೆ ಉಂಟು. ಒಟ್ಟು ಎಷ್ಟು ಬಂತು? ನಮ್ದು ಒಟ್ಟು 15 ಕ್ವಿಂಟಲ್ ಬಂದಿದೆ. 15 ಕ್ವಿಂಟಲ್ ರೇಟ್ ಹೆಂಗಿತ್ತು? ರೇಟ್ ನಾನು ಈ ಕೆಂಪು ಅಡಿಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಂದ್ರೆ ಯಾಕೆಂದ್ರೆ ನಮ್ಗೆ ಸೊಲಿಯೋದು ಎಲ್ಲ ಸಮಸ್ಯೆ ಆಗ್ತದೆ. ನಮ್ಮ ಮನೆಯಲ್ಲಿ ನಮ್ಮ ತಾಯಿಯೋ ನಮ್ಮ ಇವ್ರ ಹತ್ರ ಆಗೋದಿಲ್ಲ ಅಂತೇಳಿ ನಾವು ಕೆಂಪು ಅಡಿಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಚಾಲಿ ಅಡಿಕೆ ಒಂದೇ ಮಾಡಿದ್ದೇನೆ. ನನಗೆ ಈ ಕಳೆದ ಬೆಳೆಯಲ್ಲಿ 23,000 ಎವರೇಜ್ ಅಂತ ಸಿಕ್ಕಿದೆ ನಮ್ಗೆ ಪ್ರತಿ ಕ್ವಿಂಟಲ್ಗೆ. ಅಂದ್ರೆ ಅದರಿಂದ ಒಂದು 4 ಲಕ್ಷ ರೂಪಾಯಿ ಸಿಕ್ಕಿದೆ. ಅಲ್ಲ, ಕಾಳು ಮೆಣಸಿನಿಂದ 4 ಲಕ್ಷ, ಇದರಿಂದ ಒಂದು 4 ಲಕ್ಷ, 8 ಲಕ್ಷ ರೂಪಾಯಿ. ಮತ್ತೆ ಮನೆಯಲ್ಲಿ ಹೈನ ಇದೆ, ಮನೆಯಲ್ಲಿ ಊಟ ಮಾಡ್ಕೊಂತ ಭತ್ತವನ್ನ ಕೊಂಡ್ಕೊಳ್ಳೋದು ಹಂಗೆ ಮಾಡ್ತೀರಾ? ಹೆಂಗೆ ಮಾಡ್ತೀರಾ? ಅಕ್ಕಿಯನ್ನು ಕೊಂಡ್ಕೊಳ್ಳೋದು, ಗದ್ದೆ ಇಲ್ಲ ನಮ್ದು, ಅಕ್ಕಿಯನ್ನು ಕೊಂಡ್ಕೊಳ್ಳೋದು. ತರಕಾರಿ ಅವನ್ನೆಲ್ಲ ಬೆಳಿತಾರೆ ಮನೆ? ತರಕಾರಿ ನಮಗೆ ಬೇಕಾದಂಥ ತರಕಾರಿ ಸಣ್ಣ ಪುಟ್ಟ ನಾವು ಮನೆಯಲ್ಲೇ ಬೆಳ್ಕೊಳ್ತೀವಿ. ವಿಶೇಷವಾಗಿ ನಾವು ತರಕಾರಿ ಸಂತೆ ಮಾರ್ಕೆಟಿಗೆ ಅಂತ ಬರೋದಿಲ್ಲೇ ಇಲ್ಲ ನಮ್ದು. ಮನೆಯಲ್ಲೇ ಏನೇನಾಗ್ತದೆ, ಈ ಬೇಸಿಗೆದಲ್ಲಿ ಮೂಲಂಗಿ, ನಲ್ಕೋಲು, ಬೀಟ್ರೂಟ್ ಎಲ್ಲ ಬೆಳ್ಕೊತೀವಿ. ಸಣ್ಣ ಸಣ್ಣ ಸಣ್ಣ ಸಣ್ಣ ಒಂದೊಂದು ಪುಡಿ ನಮ್ಮ ಮನೆಗೆ ಬೇಕಂಬಷ್ಟು, ಮಾರಾಟಕ್ಕಲ್ಲ, ನಮ್ಮ ಮನೆಗೆ ಬೇಕಾಗುವಷ್ಟೇ ಮಾತ್ರ ನಾವು ಬೆಳ್ಕೊತೀವಿ. ಈ ಮಳೆಗಾಲದ ಮತ್ತು ಸೊಪ್ಪು, ಈ ಮತ್ತು ಸೊಪ್ಪೆಲ್ಲ ಉಂಟು ನಮ್ಮ ಇದು, ಗುಳಿ ಸೊಪ್ಪು, ಬಸಳೆ ಸೊಪ್ಪು ಎಲ್ಲ ಉಂಟು. ತರಕಾರಿ ವಿಶೇಷವಾಗಿ ತರಬೇಕಾದಂತ ಪರಿಸ್ಥಿತಿ ಇಲ್ಲ. ಒಂದಿಷ್ಟು ಪಪ್ಪಾಯ, ಒಂದಿಷ್ಟು ಸಪೋಟ, ಒಂದಿಷ್ಟು ಒಂದೆರಡು ಗಿಡ ಇರ್ತದೆ. ಮಾವಿನ ಹಣ್ಣು ಉಂಟು ನಮ್ದೇ, ಒಳ್ಳೊಳ್ಳೆ ಜಾತಿ ಮಾವಿನ ಹಣ್ಣು ಉಂಟು. ಅವು ವರ್ಷಕ್ಕೆ ನಮ್ಗೆ ಕಾಲದೊಳಗೆ ಎಷ್ಟು ಬೇಕೋ ಅಷ್ಟು ಸಿಗ್ತಾವ. ಹೌದು, ಮಾರಾಟಕ್ಕಲ್ಲ, ನಮ್ಮ ಮನೆಗೆ ಸಾಕಷ್ಟು ಉಂಟು. ನೆಮ್ಮದಿ ಇದೆಯಲ್ಲ ಈ ಪೇಟೆ ಮೇಲೆ. ಈಗ ನಮ್ಮ ಕ್ಷೇತ್ರಕ್ಕೆ ನಾನೇ ಬಾಸ್, ಇನ್ನೊಬ್ಬನ ಯಾರನ್ನು ಮತ್ತೆ ಹಂಗಿಲ್ಲ. ನಾನು ಹಂಗಿಲ್ಲ, ಅದಕ್ಕೆ ಅವ್ರಿಗೆ ಇವತ್ತು ರಜೆ ಮಾಡಬೇಕು, ಕೆಲಸದಿಂದ ಒಂದ್ ದಿವಸ ರಜೆ ಮಾಡಬೇಕು, ಎಲ್ಲ ಹೋಗ್ಬೇಕು ಎದ್ದು ಹೊರಟ, ಯಾವ ಚಿಂತೆ ಇಲ್ಲ. ಹಾಗಾಗಿ ನೆಮ್ಮದಿ ಬದುಕು, ನೆಮ್ಮದಿ ಬದುಕು. ಒಳ್ಳೇದು ರಾಘವೇಂದ್ರ ವೆಂಕಟರಮಣ ಹೆಗಡೆ ಅವರೇ, ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು ಅಡಿಕೆ ಅದರಲ್ಲಿ ಮತ್ತೆ ಮೆಣಸು ಈ ಎರಡೂ ಬೆಳೆ ಬೇಸಾಯ ಮಾಡ್ಕೊಂತ ಅದಕ್ಕೆ ಬೇಕಾದಂಥ ಪೂರಕ ಚಟುವಟಿಕೆಗಳನ್ನ ಮಾಡ್ಕೊಂತ ಸುಖವಾಗಿದ್ದೀನಿ ಅಂತ ಹೇಳಿದ್ರಿ. ಇಷ್ಟೆಲ್ಲ ಅನುಭವ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಧನ್ಯವಾದ.

45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ, ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಇಂದಿನ ಜನಪದ ಸಂಗೀತದಲ್ಲಿ ಲಕ್ಷ್ಮೀ ಚಂದ್ರಕಾಂತ್ ಗೌಡ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳು. ತನ ಮಗಳ ತೊಡೆ ಮೇನಿ ಕುಳ್ಳಿ ಚೀಕಂಡೆ ಏನಾಕನ್ನೆ ಕುಡುಲೆಲ್ಲ ಬಳೋಗಿರೋ ತನ ಮಗಳ ತೊಡೆ ಮೇನಿ ಕುಳ್ಳಿ ಚೀಕಂಡೆ ಕ್ಯಾನಿ ಕುಡುಲಲ್ಲ ಬಳೋಗ್ಯಾಳು ಕುಡುಲೆಲ್ಲ ಬಳಗಳು ನಾಯವೇ ಏನಾಗಬೇಕೆ ಮಗಳೇ ಬಳ ಉಳಿಯೋ ಕುದುಲಲ ಬಳಗಳ ತಾಯೇ ಕೇಳೆ ಏನಾಗಬೇಕೆ ಮಗಳೇ ಬಳ ಉಳಿಯೋ ಮೊನ್ನಗೆ ನಾನೇಳಿದ ಮಾತೇನೋ ಲೊಟ್ಟಿ ಒಳಗಿರುವ ಚಿರ ಕವಲಿಯೋ ಲೊಟ್ಟಿ ಒಳಗಿರುವ ಚಿರ ಕೌಲಿಯೋ ಒಳಗಿರುವ ಚಿರ ಕೌಲಿ ಕೊಟ್ಟಾರೆ ಕ್ವಾಟರ ತೋ ಮೆಟ್ಟ ಗಳಿಯಾನೋ ಒಳಗಿರುವ ಚಿರ ಕೌಲಿ ಕೊಟ್ಟಾರೋ ಕ್ವಾಟರ ತೋ ಮೆಟ್ಟ ಮಗಳೇ ಬಳ ಉಳಿಯೋ ಒಳಗಿರುವ ಚಿರ ಕೌಲಿ ಕೊಟ್ಟೋ ಲೇನ ಬೆಗೆ ಮಗಳೇ ಬಳ ಉಳಿಯೋ ಬೆಕೆ ಮಗಳೇ ಬಳ ಉಳಿ ಬೇ ಕೇಳೆ ಬಾಗಿಲ ಮುಂದಿನ ರಚೋ ಮರವೋ ಮಗಳ ಬಳ ಉಳಿತಾಯೇ ಕೇಳೆ ಬಾಗಿಲ ಮುಂದಿರುವ ಚಚ ಮರವೋ ಮುಂದಿನ ಚಚ ಮರ ಕೊಟ್ಟರೋ ಬಾಗಿಲ ಮೆಟ್ಟೆ ಗಳಿಯಾನೋ ಚಚ ಮರ ಕೊಟ್ಟರೋ ಬಾಗಿಲ ಮೆಟ್ಟ ಹೊಟ್ಟೆ ಒಳಗೆಲ್ಲ ಕಳ ಮಳೆಯೋ ಮಗಳೇ ಮೆಟ್ಟಂಗಳಗಳವಾಗೇ ಹೊಟ್ಟೆ ಒಳಗಲ್ಲ ಕಳ ಮಳೆಯೋ ಒಳಗೆಲ್ಲ ಕಳ ಮಳೆ ಕಂಗಳ ಮಳೆಯೋ ಹುಟ್ಟಿಲ್ಲ ಮಗಳೇ ನೆರ ಮನೆಯೋ ಮಳೆ ತಂಗಳ ಮಳೆಯೋ ಒಟ್ಟ ಮಗಳೇ ನರ ಮನೆಗೋ ನರ ಮನೆಗೋ ಹೂವಾಗೇ ಮಗಳ ತರುವ ಬಳ ಕೊಳೋ ಮಗಳ ನರ ಮನೆಗೋ ಹೂವಾಗೇ ಮಗಳ ತರುವ ಭಿನ್ನಾದಾವೋ ನಿನ್ನೆ ಮಗಳೇ ಕುಳ್ಳೋ ತೆಣಿ ಮ್ಯಾನೋ ಮನೆಯೇ ಭಿನ್ನತಾವೋ ಮನಿ ಮಗಳೇ ಕುಳ್ಳೋ ತೆಣಿಯೋ ಮಗಳೇ ಕುಳ್ಳು ತೆಣೆ ಮೇಲೆ ಅಪ್ಪ ಕೇಳೋ ಮಗಳಂತ ರುವಾ ಬರ ಕೊಳೋ ಬರ್ಕೊಳ ಪಲ ಕೇಳೋ ರುವಾ ನೋಡ ಜಾನ ಮರ ಕೊಳೋಂತ ರುವ ಬರ್ಕೊಳಪ್ಪ ಕೇಳೋ ರುವಾ ನೋಡ ಜಾನ ಮರ ಕೊಳೋ ಹಾಡ ಕಲತೆಯೋ ಕಲ ಕಲತೆ ಮರದೆಯೋ ಮಳಗಿರುವ ಚಲೋ ಕಲ ಕಲುತೆ ಮರದೆಯೋ ಕಲ ಒಳಗಿರುವ ಬುಗೋರಿಯೋಳಗಿನ ಬಂಗ್ರಿ ಗಣೆ ಕೇಳೋ ಬೆಂಗಡ ಕಲಾತೆಯೋ ಕಲ ಬಂಗ್ರಿ ತಿಂದಾಡ ಕಲತೆಯೋಡ ಕಲತೆ ಮಗಳೆಯೋ ತಾಯ ತಿಂದಾಡ ಕಲಾತೆಯೋ ತಿಂದಾಡ ಕಲತೆ ಭಗತರ ಮಗಳೇ ಕಾಯ ತಿಂದಾಡ ಕಲತೆ ಭಗತರ ಮಗನೇ ಎಲ್ಲ ತಿಂದಾಡ ಮರ ಕೊಡು ತಿಂದಾಡ ಕಲತೆ ಭಗತರ ಮಗಳೇ ಎಲ್ಲ ತಿಂದಾಡ ಮರ ತೆಯೋ ಬರಿ ಗಿಡ ಉದ್ದಿಗೆ ಬರಿಗೆ ನೆರಳಾಗಿದ್ದು ಕ್ವಾಟ ಮನೆಗೆ ಇದುವರೆಗೆ ಲಕ್ಷ್ಮೀ ಚಂದ್ರಕಾಂತ್ ಗೌಡ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳಿದಿರಿ. ಈಗ ವಾಣಿಜ್ಯ ಪ್ರಕಟಣೆಗಳು. ಕೆಪಿಎಂಇ ತಿದ್ದುಪಡಿ ಕಾಯ್ದೆ ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಚಂಡಮಾರುತದ ಸಮಯದಲ್ಲಿ ಗಾಳಿಯ ವೇಗ ಹೆಚ್ಚಾಗಿರುತ್ತದೆ. ಇದರಿಂದ ಸಾಧಾರಣ ವಸ್ತುಗಳು ಕೂಡ ಅಪಾಯಕಾರಿಯಾಗಬಲ್ಲದು. ನಿಮ್ಮ ಸುತ್ತಮುತ್ತಲು ಯಾವುದೇ ರೀತಿಯ ಹರಿತವಾದ ವಸ್ತುಗಳು ಮತ್ತು ಮುರಿದು ಹೋದ ಮರದ ಕೊಂಬೆಗಳು, ವಿದ್ಯುತ್ ಲೈನ್, ಕಂಬ ಮುಂತಾದವುಗಳನ್ನು ತೆರೆದು ಇಡಬೇಡಿ. ಜೊತೆಗೆ ಶಿಥಿಲಗೊಂಡ ಮನೆ ಕೂಡ ನಿಮಗೆ ಮಾರಣಾಂತಿಕವಾಗಬಹುದು. ನಿಮ್ಮ ಮನೆಗೆ ಬಲಿಷ್ಠವಾದ ಕಿಟಕಿ ಬಾಗಿಲುಗಳನ್ನು ಹಾಕಿಸಿ ಅವುಗಳನ್ನು ಸುರಕ್ಷಿತವನ್ನಾಗಿಸಿ.